ಈಗ ಧೂಮಪಾನ ಕುರಿತಂತೆ ಜಾಗೃತಿ ಮೂಡಿಸುವ ಹಾಡನ್ನ ಪ್ರಸಾರ ಮಾಡುತ್ತಿದ್ದೀವಿ. ಧ್ವನಿಗೂಡಿಸಿದ್ದಾರೆ ಕಡ್ಲೇರ ತುಳಸಿ ಮೋಹನ್ ಮತ್ತು ಚಂದ್ರಕಲಾ. ಇದುವರೆಗೆ ಕೃಷಿ ಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ ಕೃಷಿ ಕಳಸ ಕೇಳಿದಿರಿ. ರಚನೆ ವಿಜಯ್ ಅಂಗಡಿ. ಇಲ್ಲಿಗೆ ಇಂದಿನ ರೈತ ಧ್ವನಿ ಕಿಸಾನ್ ವಾಣಿ ಮುಗಿಯಿತು. ನಾಳಿನ ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ 5:30 ಸಾಯಂಕಾಲ. ಇದರಲ್ಲಿ ಹಣ್ಣುಗಳ ಮೌಲ್ಯವರ್ಧನೆ ಕುರಿತು ಪೊನ್ನಂಪೇಟೆಯ ಅರಣ್ಯ ಮಹಾವಿದ್ಯಾಲಯದ ಡಾ ಬಿಎನ್ ಸತೀಶ್ ಅವರಿಂದ ವಿಚಾರ ಪ್ರಸ್ತಾಪ. ಕಿಸಾನ್ ವಾಣಿ ಪ್ರಸಾರವಾಯಿತು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಹೊಸ ಹರುಷವನ್ನು ತರಲಿ. ಸರ್ವರಿಗೂ ಹೊಸ ವರ್ಷದ ಶುಭಾಶಯಗಳು. ಕ್ವಿಕರ್ ಬಜಾರ್ ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್, ಕೊಯ್ನೂರ್ ರೋಡ್, ಮಡಿಕೇರಿ, ಅಪೋಸಿಟ್ ಡಿಸಿಸಿ ಬ್ಯಾಂಕ್, ನಾಪೋಗ್ಲು. ಹಲೋ ಪುಟಾಣಿಗಳೇ, ಗಮನಿಸಿ, ನಾಳೆ ಬೆಳಗ್ಗೆ 10:00 ಚಿನ್ನರ ಲೋಕದಲ್ಲಿ ನೇರ ಫೋನ್ ಇನ್ ಕಾರ್ಯಕ್ರಮ ಪ್ರಸಾರಗೊಳ್ಳಲಿದೆ. ಮಕ್ಕಳು ಕಥೆ, ಹಾಡು, ಸ್ವರಚಿತ ಕವನಗಳನ್ನು ಹೇಳಲು ಅವಕಾಶವಿದೆ. ಕರೆ ಮಾಡಿ ಪಾಲ್ಗೊಳ್ಳಿ. ದೂರವಾಣಿ ಸಂಖ್ಯೆ 08-272-2000-006. ನೆನಪಿಡಿ, ನಾಳೆ ಬೆಳಗ್ಗೆ 10:00 ನೇರ ಫೋನಿಂಗ್ ಚಿಣ್ಣರ ಲೋಕ. ವರ್ಷ ಹೊಸ ಹರುಷವನ್ನು ತರಲಿ. ಸರ್ವರಿಗೂ ಹೊಸ ವರ್ಷದ ಶುಭಾಶಯಗಳು. ಕ್ವಿಕರ್ ಬಜಾರ್ ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್, ಕೊಯ್ನೂರ್ ರೋಡ್, ಮಡಿಕೇರಿ, ಅಪೋಸಿಟ್ ಡಿಸಿಸಿ ಬ್ಯಾಂಕ್, ನಾಪೋಗ್ಲು. ಜಾಹೀರಾತುಗಳು ಹಾಗೂ ಪ್ರಕಟಣೆಗಳು ಪ್ರಸಾರವಾದವು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜೊಂಪೆ. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಅಲ್ಮಿರಾ, ಕಾಟ್, ಸೋಫಾ, ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ನಾಡಿನ ಎಲ್ಲ ಮಹಾಜನಕ್ಕೆ 2022 ಹೊಸ ವರ್ಷದ ಶುಭಾಶಯ ಹೇಳಿಕೊಂಡು ಇಂದಿನ ಸುದ್ದಿ ಜೊಂಪೆ ಓದುತ್ತಿರುವ ನಾನು ಉಳುವಾರನ ರೋಷನ್ ಅಸಂತ್. ಜೊಂಪೆನ ವಿವರ: ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ಕಡೆಯಿಂದ 2019-20-21 ಸಾಲಿನ ಗೌರವ ಪ್ರಶಸ್ತಿ ಪ್ರದಾನ ಜಂಬರ 4/3 ಮಧ್ಯಾಹ್ನ 3 ಗಂಟೆಗೆ ಸುಳ್ಯದ ಜಾನಕಿ ವೆಂಕಟರಮಣಗೌಡ ಸಭಾಭವನದಲ್ಲಿ ಏರ್ಪಾಡಾಟು. ಜಂಬರಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಂಗೆ ಇಂಧನ ಖಾತೆ ಮಂತ್ರಿ ಸುನೀಲ್ ಕುಮಾರ್, ಬಂದರು ಮತ್ತು ಮೀನುಗಾರಿಕೆ ಇಲಾಖೆ ಮಂತ್ರಿ ಎಸ್ ಅಂಗಾರ, ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿನ ಅಧ್ಯಕ್ಷ ಲಕ್ಷ್ಮೀನಾರಾಯಣ ಕಜಗದೇವ್ ಸೇರಿದಂಗೆ ಮುಖ್ಯಪಟ್ಟವು ಕೂಡಿಯಾಡಿವೆ. ಜಿಲ್ಲೆಯಲ್ಲಿ 15-18 ವರ್ಷ ವಯಸ್ಸಿನೊಳಗಿನ ಮಕ್ಕಳ ಕೊರೋನಾ ಲಸಿಕೆ ಹಾಕುವ ಚಾಲನಾ ಕಾರ್ಯಕ್ರಮ 4/3 ಬೆಳಿಗ್ಗೆ 10 ಗಂಟೆಗೆ ಪಾಲಿಬೆಟ್ಟದ ಸರ್ಕಾರಿ ಪ್ರೌಢ ಇಸ್ಕೂಲ್ನ ಹತ್ತಿರ ಇರುವ ಮಹಿಳಾ ಸಮಾಜದಲ್ಲಿ ನಡೆದಂತ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಆರ್ ವೆಂಕಟೇಶ್ ತಿಳಿಸಿಡೋ. ಜಿಲ್ಲೆಯಲ್ಲಿ ಇಂದು ಬೆಳಿಗ್ಗೆ 11 ಗಂಟೆಗೆ ಆಕೀರಿಯಾದಂಗೆ ಮಹಾಮಾರಿ ಕೊರೋನಾ ಅಂಟು ಕಾಯಿಲೆ ಹೊಸದಾಗಿ 10 ಜನರಿಗೆ ಪತ್ತೆಯಾಗಿಟ್ಟು. ವಿರಾಜಪೇಟೆ ತಾಲೂಕಲ್ಲಿ 5, ಸೋಮವಾರಪೇಟೆ ತಾಲೂಕಲ್ಲಿ 5 ಸೇರಿದಂಗೆ ಒಟ್ಟು 10 ಜನರಿಗೆ ಕಾಯಿಲೆ ತಾಗಿರುದು ಬೆಳಕಿಗೆ ಬಂದುಟ್ಟು. ಮಡಿಕೇರಿ ತಾಲೂಕಲ್ಲಿ ಇಂದು ಯಾವುದೇ ಪ್ರಕರಣಗ ಪತ್ತೆಯಾತ್ಲೆ. ಜಿಲ್ಲೆಯಲ್ಲಿ ಇಂದಿನವರೆಗೆ 35,964 ಜನರಿಗೆ ಕಾಯಿಲೆ ಬಂದುಟ್ಟು. ಇದರಲ್ಲಿ 35,256 ಜನ ಕಾಯಿಲೆ ತಾಗಿ ಬಚ್ಚವಾಗಳು. ಇಂದಿನವರೆಗೆ 438 ಜನ ಈ ಮಾರಿ ಕಾಯಿಲೆಗೆ ಸಿಕ್ಕಿ ಪ್ರಾಣ ಕಳ್ಕೊಂಡಳು. 270 ಸಕ್ರಿಯ ಪ್ರಕರಣಗ ಒಟ್ಟು, 40 ಕಂಟೈನ್ಮೆಂಟ್ ವಲಯಗ ಒಟ್ಟು. ಜಿಲ್ಲೆನ ಪಾಸಿಟಿವಿಟಿ ರೇಟ್ 0.32 ಔಟುತ್ತ. ಕೊರೋನಾಕ್ಕೆ ಸಂಬಂಧಪಟ್ಟಂಗೆ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಮಾಹಿತಿ ಕೊಟ್ಟಳು. 2021-22 ಸಾಲಿನ ರಾಜ್ಯ ಮಟ್ಟದ ಯೋಜನೋತ್ಸವ ಇದೇ ತಿಂಗಳ 4 ಮತ್ತು 5 ಮಂಡ್ಯ ಜಿಲ್ಲೆನ ನಾಗಮಂಗಲ ತಾಲೂಕಿನ ಆದಿಚುಂಚನಗಿರಿ ವಿಶ್ವವಿದ್ಯಾಲಯ ಮಹಾಸಂಸ್ಥಾನದಲ್ಲಿ ನಡೆದಿದೆ. ಕೊಡಗು ಜಿಲ್ಲಾ ಮಟ್ಟದ ಯೋಜನೋತ್ಸವದಲ್ಲಿ ಗೆದ್ದವು. ಮಂಡ್ಯ ಜಿಲ್ಲೆಯಲ್ಲಿ ನಡೆಯುವ ರಾಜ್ಯ ಮಟ್ಟದ ಯೋಜನೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಕುತ್ತ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕರು ತಿಳಿಸಿಡು. ಪಶುಪಾಲನಾ ಇಲಾಖೆಯ ಕಡೆಯಿಂದ ಜಿಲ್ಲೆಯಲ್ಲಿ ಇದೇ ತಿಂಗಳ 18 ಮುಟ ದನಕರುಗಳಿಗೆ 2ನೇ ಸುತ್ತಿನ ಕಾಲುಬಾಯಿ ಜ್ವರ ರೋಗ ನಿರೋಧಕ ಲಸಿಕೆ ಹಾಕುವ ಕಾರ್ಯಕ್ರಮ ಏರ್ಪಾಡಾಟು. ಜಿಲ್ಲೆಯ ರೈತರು ತಪ್ಪದೇ ತಮ್ಮ ದನಕರುಗಳಿಗೆ ಈ ಲಸಿಕೆಯನ್ನು ಹಾಕಿಸಿಕೊಳ್ಳಕುತ್ತ ಪಶುಪಾಲನಾ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯ ಉಪನಿರ್ದೇಶಕ ಡಾ ಸುರೇಶ್ ಭಟ್ಟವು ತಿಳಿಸಿಡು. ಜವಳಿ ಅಭಿವೃದ್ಧಿ ಆಯುಕ್ತರು ಹಂಗೆ ನಿರ್ದೇಶಕರು ಕೈಮಗ್ಗ ಮತ್ತು ಜವಳಿ ಇಲಾಖೆ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ ಇವರ ಕೂಡು ಕೂಟಲಿ 3/12 ಮುಟ ಕಾವೇರಿ ವಸ್ತ್ರಸಿರಿ ಜಿಲ್ಲಾ ಮಟ್ಟದ ಕೈಮಗ್ಗ ಉತ್ಪನ್ನಗಳ ವಸ್ತು ಪ್ರದರ್ಶನ ಮತ್ತು ಮಾರಾಟ ಮೇಳ ಮಡಿಕೇರಿಪೇಟೆನ ಗಾಂಧಿಬಾಣಿಯಲ್ಲಿ ಏರ್ಪಾಡಾಟು. ಜಿಲ್ಲೆಯಲ್ಲಿ ಬೆಳೆ ನಷ್ಟ ಸಂಬಂಧ 10ನೇ ಹಂತದಲ್ಲಿ 4,975 ಜನ ರೈತರ ಬ್ಯಾಂಕ್ ಅಕೌಂಟಿಗೆ ರೂಪಾಯಿ 6.07 ಕೋಟಿ ಬೆಳೆ ಪರಿಹಾರನ ಹಾಕೊಳ್ಳುತ್ತಾ ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಮಾಹಿತಿ ಕೊಟ್ಟಳು. ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ನ ವರ್ಷದ ಮಹಾಸಭೆ ಇದೇ ತಿಂಗಳ 7 ಬೆಳಿಗ್ಗೆ 10 ಗಂಟೆಗೆ ಮಡಿಕೇರಿ ಸ್ಕೌಟ್ಸ್ ಗೈಡ್ಸ್ ಭವನದಲ್ಲಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಡೆದಿದೆ. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಹಂಗೆ ಮರಂದೋಡ ಕೊಡವ ಸಂಘದ ಕೂಡು ಕೂಟಲಿ 9:30 ಮರಂದೋಡ ಸರ್ಕಾರಿ ಪ್ರಾಥಮಿಕ ಹೈಸ್ಕೂಲ್ನ ಆಟದ ಬಣಲಿ ಬಾಳೋಪಾಟು ಪೈಪೋಟಿ ಕಾರ್ಯಕ್ರಮ ಏರ್ಪಾಡಾಟು. ಕಾರ್ಯಕ್ರಮನ ಅಲ್ಲಿನ ಹಿರಿಯ ಸಾಹಿತಿ ಚಾಯ ಮಾಡಂಡ ಭೀಮಯ್ಯ ಉದ್ಘಾಟನೆ ಮಾಡಿವೆ. ಕಾರ್ಯಕ್ರಮದಲ್ಲಿ ಮುಖ್ಯಪಟ್ಟವು ಕೂಡಿಯಾಡಿವೆ. ಜಿಲ್ಲೆಯಲ್ಲಿ 15-18 ವರ್ಷ ವಯಸ್ಸಿನೊಳಗಿನ ಮಕ್ಕಳಿಗೆ ಕೊರೋನಾ ಲಸಿಕೆನ 4/3 ಹಾಕಿಕೆ ತಯಾರಿ ಮಾಡಿಕೊಂಡಳು. ಒಟ್ಟು 26,049 ಮಕ್ಕಳು ಯುಕೆ ಇಸ್ಕೂಲ್ ಕಾಲೇಜಲ್ಲಿ ಲಸಿಕೆನ ಹಾಕಿಕೆ ತಯಾರಿ ನಡೆದುಟ್ಟು. ಲಸಿಕೆ ಕೊಡುವ ತಾರೀಕಿನ ಇಸ್ಕೂಲ್ಗಳ ಮುಖ್ಯೋಪಾಧ್ಯಾಯರು ಕಾಲೇಜುಗಳ ಪ್ರಿನ್ಸಿಪಾಲ್ಗಳಿಗೆ ತಿಳಿಸಿಡು. ಲಸಿಕೆ ಹಾಕೋ ದಿನ ಎಲ್ಲ ಮಕ್ಕ ತಪ್ಪದೇ ಹಾಜರಿರುವಂಗೆ ನೋಡಿಕೊಳ್ಳೋಕು. ಹಂಗೆ ಇಸ್ಕೂಲ್ ಕಾಲೇಜುಗಳಿಂದ ಹೊರಗೆ ಇರುವ 15-18 ವರ್ಷ ವಯಸ್ಸಿನೊಳಗಿನ ಮಕ್ಕಳನ್ನ ಹತ್ತಿರದ ಇಸ್ಕೂಲ್ ಕಾಲೇಜುಗಳಿಗೆ ಕರ್ಕೊಂಡು ಬಾಕೆ ಆಶಾ ಮತ್ತೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ತಿಳಿಸಿಡೋತ್ತ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗ ತಿಳಿಸಿಡು. 9:00 ಮಧ್ಯಾಹ್ನ 1 ಗಂಟೆ ಮುಟ ಭಾಗಮಂಡಲ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಮಕ್ಕಳ ಡಾಕ್ಟರ್ ಕುಶ್ವಾಂತ್ ಕೋಳಿಬೈಲವು ಪುಕ್ಸಟೆ ಮಕ್ಕಳ ಆರೋಗ್ಯ ತಪಾಸಣಾ ಶಿಬಿರ ನಡೆಸಿವೆ. ಸಾರ್ವಜನಿಕರು ಈ ಶಿಬಿರದ ಪ್ರಯೋಜನ ಪಡ್ಕೊಳ್ಳಕ್ಕೆ. ಪಾಲಿಬೆಟ್ಟ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಶತಮಾನೋತ್ಸವ ಭವನದ ಉದ್ಘಾಟನೆ ಮತ್ತೆ ಶತಮಾನೋತ್ಸವ ಜಂಬರ 4/3 ಬೆಳಿಗ್ಗೆ 10:00 ಪಾಲಿಬೆಟ್ಟ ಸಂಘದ ಅಂಗಳಲ್ಲಿ ಹಂಗೆ ಸಭಾ ಕಾರ್ಯಕ್ರಮ. 11:00 ಅಲ್ಲಿನ ಅನುಗ್ರಹ ಸೇವಾ ಭವನದಲ್ಲಿ ಏರ್ಪಾಡಾಟು. ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ, ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಕೋಆಪರೇಟಿವ್ ಮ್ಯಾನೇಜ್ಮೆಂಟ್, ಉಗ್ರಣ ಅಭಿವೃದ್ಧಿ ಮತ್ತು ನಿಯಂತ್ರಣ ಪ್ರಾಧಿಕಾರ, ಭಾರತೀಯ ರಾಷ್ಟೀಯ ಸಹಕಾರ ಯೂನಿಯನ್ ಈ ಎಲ್ಲವರ ಕೂಡುಕೂಟಲಿ ರೈತರಿಗೆ ಉಗ್ರಾಣದ ಉಪಯೋಗದ ಕುರಿತು ಒಂದು ದಿನದ ತರಬೇತಿ ಕಾರ್ಯಕ್ರಮ ಇಂದು ಕುಶಾಲನಗರದ ಎಪಿಸಿಎಂಎ ಸಮುದಾಯ ಭವನದ ಸಭಾಪಡಲಿ ನಡೆದು. ಕರ್ನಾಟಕ ರಾಜ್ಯ ಸರ್ಕಾರಿ ಶಿಕ್ಷಕರ ಸಂಘಗಳ ಒಕ್ಕೂಟ ಹಂಗೆ ಎಜುಕೇಷನ್ ಹೆಲ್ಪ್ಲೈನ್ ಚಾರಿಟಬಲ್ ಟ್ರಸ್ಟ್ನ ಕಡೆಯಿಂದ 4-3 ಬೆಂಗಳೂರಿನ ಶಿಕ್ಷಕರ ಸದನದಲ್ಲಿ ನಡೆಯುವ ಸಾವಿತ್ರಿಬಾಯಿ ಫುಲೆ ಜಯಂತಿ ಹಂಗೆ ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕಾರ ಜಂಬರಲಿ ಕಾಂತೂರು ಮೂರ್ನಾಡ್ನ ನಿವಾಸಿ ಪಾರಾಣೆ ಸರ್ಕಾರಿ ಮಾದರಿ ಪ್ರಾಥಮಿಕ ಹೈಸ್ಕೂಲ್ನ ಶಿಕ್ಷಕಿ ಹೆಚ್ಎನ್ ಶಾಂತಿಯವಕ್ಕೆ ಸಾವಿತ್ರಿಬಾಯಿ ಫುಲೆ ನಾಮನ ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಕೊಟ್ಟವೆ. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 08272200018. ಇದೀಗ ಫೋಕ್ಸ್ ವ್ಯಾಗನ್ ಪರಿಚಯಿಸುತ್ತಿದೆ ಹೊಚ್ಚ ಹೊಸ ಟೈಗೂನ್. ಹೆಚ್ಚು ಶಕ್ತಿಶಾಲಿ TSI ಎಂಜಿನ್ ನೊಂದಿಗೆ ವಿಶಾಲವಾದ ಆರಾಮದಾಯಕವಾದ ಇಂಟೀರಿಯರ್. ಹೆಚ್ಚಿನ ಮಾಹಿತಿ ಹಾಗೂ ಟೆಸ್ಟ್ ಡ್ರೈವ್ ಗಾಗಿ ಸಂಪರ್ಕಿಸಿ KPR ಕಾರ್ಸ್ ಮೈಸೂರು. ಕಾಲ್ ದೇವಯ್ಯ 9611586230. ಶ್ರೀ ವಿಷ್ಣು ಎಂಟರ್ಪ್ರೈಸಸ್ ಗೋಣಿಗೊಪ್ಪ. ನಮ್ಮಲ್ಲಿ ಪ್ರಸಿದ್ಧ ಕಂಪನಿಗಳ ಉತ್ತಮ ಗುಣಮಟ್ಟದ ಕಳೆ ಕುಚ್ಚುವ ಯಂತ್ರಗಳು, ಕೀಟನಾಶಕಗಳು, ಸಿಂಪರಣಾ ಯಂತ್ರಗಳು, ಕಾಫಿ ತುಂಬಿಸುವ ಪ್ಲಾಸ್ಟಿಕ್ ಚೀಲಗಳು, ಟಾರ್ಪಾಲಿನ್ಸ್, ಎಲ್ಲ ವಿಧದ ನೀರಾವರಿ ಪಂಪ್ ಸೆಟ್ಗಳು ಲಭ್ಯ. ಅಲ್ಲದೆ ನಮ್ಮಲ್ಲಿ ಸ್ಪ್ರಿಂಕ್ಲರ್ ಜೆಟ್ಗಳು ಮತ್ತು ಸ್ಕಿಪ್ಪರ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಕೂಡ ಲಭ್ಯ. ನಮ್ಮಲ್ಲಿ ಮನೆ ಬಳಕೆ ಹಾಗೂ ವಾಣಿಜ್ಯ ಬಳಕೆಯ ಜನರೇಟರ್ ಕೂಡ ದೊರೆಯುತ್ತದೆ. ಸಂಪರ್ಕಿಸಿ ಶ್ರೀ ವಿಷ್ಣು ಎಂಟರ್ಪ್ರೈಸಸ್, ಪ್ಲಾಂಟರ್ಸ್ ನೀಡ್ಸ್, ಆಪೋಸಿಟ್ ಕಾರ್ಪೊರೇಷನ್ ಬ್ಯಾಂಕ್, ಬೈಪಾಸ್ ರೋಡ್, ಗೋಣಿಗೊಪ್ಪಲ್. ಕಾಲ್ 08274298705. ಮೊಬೈಲ್ 9972218440 ಅಥವಾ 9448448744. ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ, ಇದರ ಮಾಲೀಕರಾದ ಡಾಕ್ಟರ್ ವಿಶ್ವಕಾರ್ಯಪ್ಪ ಅವರಿಂದ ಸರ್ವರಿಗೂ ಹೊಸ ವರ್ಷದ ಶುಭಾಶಯಗಳು. 100 ವರ್ಷದ ಸಂಭ್ರಮಾಚರಣೆಯಲ್ಲಿರುವ ಪಾಲಿಬೆಟ್ಟ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ, ಇದರ ಶತಮಾನೋತ್ಸವ ಸಮಾರಂಭ ಇದೇ January 3 ಆಚರಿಸಲ್ಪಡುತ್ತಿದೆ. ಸಮಾರಂಭದಲ್ಲಿ ಕರ್ನಾಟಕ ಸರ್ಕಾರದ ಸಹಕಾರ ಸಚಿವರು, ಉಸ್ತುವಾರಿ ಸಚಿವರು ಹಾಗೂ ಜಿಲ್ಲೆಯ ಗೌರವಾನ್ವಿತ ಶಾಸಕದ್ವಯರು, ವಿಧಾನ ಪರಿಷತ್ ಸದಸ್ಯರು ಸೇರಿದಂತೆ ಇತರೆ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ. ಸರ್ವ ಸದಸ್ಯರು ಹಾಗೂ ನಾಡಿನ ಸಮಸ್ತ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಸಮಾರಂಭವನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ಪಾಲಿಬೆಟ್ಟ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷರು ಹಾಗೂ ಆಡಳಿತ ಮಂಡಳಿ ವಿನಂತಿಸಿಕೊಂಡಿದ್ದಾರೆ. ನಿಧನ ಸುದ್ದಿ. ಕತ್ತಲೆಕಾಡು ನಿವಾಸಿ ಸೀತಾರಾಮ್ ರಾಯ್ ಅವರ ತಾಯಿ ದೇವಕಿ ಇಂದು ಮಧ್ಯಾಹ್ನ ನಿಧನರಾದರು. 98 ವರ್ಷ ವಯಸ್ಸಿನ ದೇವಕಿ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 12 ಒಳಗೆ ಮೃತರ ಸ್ವಗ್ರಾಮದಲ್ಲಿ ನಡೆಯಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಕ್ವಿಕರ್ ಬಜಾರ್. ಕ್ವಿಕರ್ ಬಜಾರ್ ನಲ್ಲಿ 1,000 ರೂಪಾಯಿಯಂತೆ 12 EMI ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್, ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್, ಕೊಯ್ನೂರ್ ರೋಡ್, ಮಡಿಕೇರಿ, ಮತ್ತು ಅಪೋಸಿಟ್ DCC ಬ್ಯಾಂಕ್, ನಾಪೋಕ್ಲು. ಕಾಲ್ 9900027004. ಸುದ್ದಿ ಸಮಾಚಾರ ಓದಿಯನ್ನುಳ್ಳ ಕಾಳಿಮಂಡಮ ಮತ್ತಾಜಿನ. ಸಹಕಾರ ಸಂಘತರ ಚುನಾವಣೆ ಪಾರದರ್ಶಕ ಆಯ್ತು ನಡ್ಕೊಂಡು ಅನ್ನುವ ಉದ್ದೇಶತ್ತು ಕಾನೂನು ಕಾಯ್ದೆನ ಮಾಡಿತ್ತು. ಇದರಲ್ಲಿ ಉಳ್ಳ ಪ್ರತಿಯೊರು ಅಂಶತನ ಪ್ರತಿಯೊರು ಸಹಕಾರಿಯೂ ಅರಿಯೋದು ಅವಶ್ಯತ ಆಯ್ತುಂಡು ಎಂದು ಜಿಲ್ಲಾ ಸಹಕಾರಿ ಯೂನಿಯನ್ ಅಧ್ಯಕ್ಷ ಪಚಟೋಲಣ ಮನುಮುತ್ತಪ್ಪ ಅಣ್ಣಿಚೆ. ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ, ಕೊಡಗು ಜಿಲ್ಲಾ ಸಹಕಾರ ಯೂನಿಯನ್ ಪಿಂಜ ಸಹಕಾರ ಇಲಾಖೆರ ಕುಡುಕೂಟತ್ತು ಸಹಕಾರ ಸಂಘತರ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಕ್ಕೆ ಸಹಕಾರ ಚುನಾವಣೆ ಮಾರಿಪತ್ತು ಏರ್ಪಾಡು ಮಾಡನ ಕಾರ್ಯಕ್ರಮಕ್ಕೆ ಮೊಳಿಯಿಟ್ಟಿತು. ಇವು ತಕ್ಕ ಬರಂದತ್ತು. ಸಹಕಾರ ಸಂಘತರ ಉಪನಿಬಂಧಕ ಸಲೀಮವು ಸಹಕಾರ ಚುನಾವಣೋತ್ತರ ಮೀದ ಉಪನ್ಯಾಸ ಕೊಡತತ್ತು. ಮುಖ್ಯಪಟ್ಟವು ಹಾಜರಿಂಜತ್. ಜಿಲ್ಲೆಯಲ್ಲಿ ಇಂದು 10 ಪುದಿಯ ಕೋವಿಡ್ 19 ಕೇಸು ದಾಖಲಾಯಿತು. ವಿರಾಜಪೇಟೆ ತಾಲೂಕು ಲಂಜಿ, ಸೋಮವಾರಪೇಟೆ ತಾಲೂಕು ಲಂಜಿ, ಇಕ್ಕಕ್ಕಣಕ್ಕೆ 35,964 ಕೇಸು ದಾಖಲಾಯಿತು. ಚಿಕಿತ್ಸೆ ಪಡೆದಿತ್ತು ವಾಸಿಯಾನವು 35,256. ಕಂಟೈನ್ಮೆಂಟ್ ವಲಯ 40, ಪಾಸಿಟಿವಿಟಿ ಪ್ರಮಾಣ 0.3 ದಂಡ ಎಂದು ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅರಿಚಿಟ್ಟಿತು. ಜಿಲ್ಲೆಯಲ್ಲಿ 15 ಲಿಂಜ 18 ವಯತರ ಮಕ್ಕಳಿಗೆ ಕೋವಿಡ್ 19 ಚೂದು ಮದ್ದಿನ ಮತ್ತೊಂದು ತಿಂಗಳಾಚ 3 ತಾರೀಕು ಲಿಂಜ ಕೊಡಪಕ್ಕೆ ಕ್ರಿಯಾ ಯೋಜನೆ ಏರ್ಪಾಡು ಮಾಡಿಂಡಿತು. 26,450 ಮಕ್ಕಳಿಗೆ ಸ್ಕೂಲ್ ಕಾಲೇಜಲ್ಲಿ ಕೊಡಪಕ್ಕೆ ತಯಾರಿ ಮಾಡಿಂಡಿತು. ಸಾರ್ವಜನಿಕಂಗ ಈ ಶಿಬಿರತರ ಪ್ರಯೋಜನತನ 15 ಲಿಂಜ 18 ವಯತರ ಮಕ್ಕ ಪಡೆದವನಕ್ಕೆ ಲಸಿಕಾ ಶಿಬಿರಕ್ಕೆ ಐಕೊಂಡೊಂದು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಪಿಂಜ ಆರೋಗ್ಯ, ಪಿಂಜ ಕುಟುಂಬ ಕಲ್ಯಾಣ ಇಲಾಖೆ ಕೊಟ್ಟಂಡಿತು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಪಿಂಜ ಬೋರೆ ಸಂಘತರ ಕೂಡುಕೂಟದ ನಾಳೆ ಪಲಾಕ 10:30 ಮರಂದೋಡ ಪ್ರೈಮರಿ ಸ್ಕೂಲಲ್ಲಿ ಬಾಳೋಪಾಟು ಪೈಪೋಟಿ ಕಾರ್ಯಕ್ರಮ ನಡಪ. ಅಕಾಡೆಮಿ ಪ್ರಕಟ ಮಾಡನ ಪುಸ್ತಕ ಪಿಂಜ ಸೀಡಿದ ಪ್ರದರ್ಶನ ಇಪ್ಪ. ಕಾರ್ಯಕ್ರಮ ಕೋವಿಡ್ ನಿಯಮ ಪೋಲೆ ನಡಪ ಎಂದು ಅಕಾಡೆಮಿರ ಅಧ್ಯಕ್ಷೆ ಡಾ ಅಮ್ಮಟಂಡ ಪಾರ್ವತಿ ಅಪ್ಪಯ್ಯ ಅರಿಚಿಟ್ಟಿತು. ಪಶುಪಾಲನಾ ಇಲಾಖೆರ ಆದನೆಲ್ ಜಿಲ್ಲೆಲ್ ಇಂದಿಂಜ ನಾಳಂಕೆ 18ನೇ ದಂಡನೆ ಮುಟ್ಟರ ಕಾಲುಬಾಯಿ ಜ್ವರ ರೋಗ ನಿರೋಧಕ ಚೂದುಮದ್ದು ಕೊಡುಪ ಕಾರ್ಯಕ್ರಮ ನಡಪ. ರೈತಂಗ ತಂಗಡ ಎತ್ತು ಪಿಂಜ ಪಯ್ಯುವಕ್ಕೆ ಚೂದುಮದ್ದಿನ ಕೊಡುಪು ಚುಡುವನಕ್ಕೆ ಪಶುಪಾಲನಾ ಪಿಂಜ ಪಶುವೈದ್ಯಕೀಯ ಸೇವಾ ಇಲಾಖೆರ ಉಪನಿರ್ದೇಶಕಗಳಾದ ಡಾಕ್ಟರ್ ಸುರೇಶ್ ಭಟ್ ಅವು ಮನವಿ ಮಾಡಿಯಂಡಿತು. ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಕೋ ಆಪರೇಟಿವ್ ಮ್ಯಾನೇಜ್ಮೆಂಟ್ ಉಗ್ರಾಣ ಅಭಿವೃದ್ದಿ ಪಿಂಜ ನಿಯಂತ್ರಣ ಪ್ರಾಧಿಕಾರ ಭಾರತೀಯ ರಾಷ್ಟೀಯ ಸಹಕಾರ ಯೂನಿಯನ್ ಇಂಗಡ ಕೂಡುಕೊಟ್ಟತ್ತು. ರೈತಂಗಕ ಉಗ್ರಾಣತರ ಉಪಯೋಗತರ ಮೇದ ಒರದಿನತರ ತರಬೇತಿ ಕಾರ್ಯಕ್ರಮ ಕುಶಾಲನಗರತರ ಎಪಿಸಿಎಂಎಸ್ ಸಮುದಾಯ ಭವನತರ ಸಭಾಬಾಡಲಿ ನಡೆದತ್ತು. ಭಾರತ ಸ್ಕೌಟ್ಸ್ ಪಿಂಜ ಗೈಡ್ಸ್ರ ಕಾಲತರ ಮಹಾಸಭೆ ಈ ತಿಂಗ ಏಳಂಗ್ ಪೊಲಾಕ 10 ಗಂಟೆಕ ಮಡಿಕೇರಿರ ಸ್ಕೌಟ್ಸ್ ಪಿಂಜ ಗೈಡ್ಸ್ ಭವನತ್ತು ಜಿಲ್ಲಾಧಿಕಾರಿ ಇಂಗಡ ಕೊರವು ಕಾರಿಕೆಯಲ್ಲಿ ನಡಪಂದು ಪ್ರಕಟಣೆಯಲ್ಲಿ ಅರಂಜಿತ್. ಗಂಗಾ ಕಲ್ಯಾಣ ಯೋಜನೆರ ಅಡಿಲು ದಂಡಾರ್ಥ 15ಲಿಂಜ ದಂಡಾರ್ಥ 20ನೇ ಇಸವಿಗತನೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದ ವರ್ಗ ಅಲ್ಪಸಂಖ್ಯಾತ ವರ್ಗಕ್ಕೆ ಕೂಡನ ಫಲಾನುಭವಿಯ ತೋಡನ ಬೋರ್ವೆಲ್ಗೆ ಸಂಬಂಧಪಟ್ಟನಕ್ಕೆ ನಡೆದ ಅವ್ಯವಹಾರತರ ಪರಿಶೀಲನೆಗೆ ಕರ್ನಾಟಕ ವಿಧಾನ ಪರಿಷತ್ರ ವಿಶೇಷ ಸದನ ಸಮಿತಿರ ತಂಡ ಈ ತಿಂಗ 4ನೇ ತಾರೀಕಿಲಿಂಜ ಜಿಲ್ಲಾ ಪ್ರವಾಸ ಕಾರ್ಯಕ್ರಮ ಏರ್ಪಾಡು ಮಾಡಿಂಡಿತ್ತಂದು ಕರ್ನಾಟಕ ವಿಧಾನ ಪರಿಷತ್ರ ಕಾರ್ಯದರ್ಶಿ ಅರಿಚಿಟ್ಟಿತು. ರಾಜ್ಯ ಮಟ್ಟತ್ರ